ಬಗೆಹರಿಸ್ಕೊಂಡು ಹೊಸ ದಾರಿ ಹುಡುಕಬೇಕು, ಅದು ಅವಶ್ಯಕತೆ ಇದೆ ಇವತ್ತಿಗೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಆಯುಷ್ಯ ಹೆಚ್ಚಿಗೆ ಆಗಿದೆ, ಆರೋಗ್ಯ ವೃದ್ಧಿ ಆಗಿಲ್ಲ, ಅಕ್ಷರಶಃ ಸತ್ಯ. ಆಮೇಲೆ ಉಷ್ಣವಲಯದ ಒಂದು ದೊಡ್ಡ ವರದಾನ ಇದೆ ನಮಗೆ. ಈ ಥರ ನಾವು ರಾಸಾಯನಿಕಗಳನ್ನು ಮನಸ್ಸೋ ಇಚ್ಛೆ ರೈತರು ಬಳಸಿದಾಗ್ಯೂ ಕೂಡ ಉಷ್ಣವಲಯದಲ್ಲಿ ಮಣ್ಣಿಗೆ ಸೇರುವಂಥ ಏನು ಪದಾರ್ಥ ಇದಾವಲ್ಲ, ಬೇಗ ವಿಘಟನೆ ಆಗ್ತಾವೆ, ಡಿಗ್ರೇಡ್ ಆಗ್ತಾವೆ. ಅದರಿಂದ ನಮಗೆ ಇನ್ನೂ ಹೆಚ್ಚು ಡೇಂಜರ್ ಆಗಿಲ್ಲ, ಅದರ್ವೈಸ್ ತುಂಬ ಡೇಂಜರ್ ಆಗ್ತಿತ್ತು. ಉಷ್ಣವಲಯದ ಇದನ್ನೇ ಆಗಿದೆ. ಆಮೇಲೆ ಬೆಳೆಗಳ ವಿಷ, ಆಮೇಲೆ ಮಣ್ಣಿನ ವಿಷ ಅಲ್ಪ ಪ್ರಮಾಣದಲ್ಲಿ ಆಗ್ತದೆ. ಇದು ಸಮಗ್ರ ಪದ್ಧತಿ ಬಳಸಿದಾಗ ಅದನ್ನು ನಾವು ಮ್ಯಾನೇಜ್ ನಿಯಂತ್ರಣ ಮಾಡುವಂಥ ಲೆವೆಲ್ನಲ್ಲಿ ನಮಗೆ ಎಸೆ ಕಂಡಿದ್ದೀವಿ ನಾವು. ಡಾಕ್ಟರ್ ಸಿ ಪಿ ಮನ್ಸೂರ್ ಅವರು, ತಾವು ಬೇಸಾಯಶಾಸ್ತ್ರ ಪ್ರಾಧ್ಯಾಪಕರು, ಮಣ್ಣಿನ ಗುಣ ವಿಶೇಷಗಳನ್ನು ಅರ್ಥಂಥವ್ರು. ಇವತ್ತು ಮಣ್ಣಿನಲ್ಲಿ ಜೀವ ಇಲ್ಲ ಅಂದರೆ ಮನುಷ್ಯನಲ್ಲಿ ಜೀವ ಇಲ್ಲ ಅನ್ನೋ ಮಟ್ಟಿಗೆನೇ ಇದೆ. ಯಾಕಂದರೆ ಮಣ್ಣಿನಲ್ಲಿ ಜೀವ ಇಲ್ಲ ಅಂದರೆ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಇಲ್ಲ ಅಂತ ಅರ್ಥ. ಸೂಕ್ಷ್ಮಾಣುಜೀವಿಗಳಿಲ್ಲ, ಎರೆಹುಳು ಇಲ್ಲ ಅಂದರೆ ಆ ಮಣ್ಣಿಗೆ ಒಂದು ಆರೋಗ್ಯ ಇಲ್ಲ. ಹೀಗಾಗಿ ಅಲ್ಲಿ ಏನು ಬರೀ ರಾಸಾಯನಿಕಗಳನ್ನು ಬೆಳೆಸಿ ರಂಜಕ, ಪೊಟ್ಯಾಸ್ ಮತ್ತು ಆಮೇಲೆ ಸಾರಜನಕವನ್ನು ಬಳಸಿ ನಾವು ಹೆಚ್ಚು ಹೆಚ್ಚು ಬೆಳಿಬೋದು, ಆದರೆ ಆರೋಗ್ಯದಾಯಕವಾಗಿ. ನಮ್ಮ ಎಷ್ಟೋ ವಿಜ್ಞಾನಿಗಳು ಇವತ್ತು ತಳಿಶಾಸ್ತ್ರ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಆ ಬೇರೆ ಬೇರೆ ಹೊಸ ತಳಿಗಳನ್ನು ತಂದಿದ್ದಾರೆ. ಅದು ನಮ್ಮ ರೈತ, ಭೂಮಿ ಮೇಲೆ ಇರುವಂಥ ಸಾವಯವ ರೈತ ಏನದಲ್ಲ, ಆತ ನಮ್ಮ ವಿಜ್ಞಾನಿ. ನಮಗೆ ಆಹಾರ ಕೊಡುವಂಥ ವಿಜ್ಞಾನ ಆತನೇ, ಅವನಿಗೆ ಸರಿಯಾದ ಮಾಹಿತಿ ಸಿಗಬೇಕು. ಇವತ್ತು ಕೃಷಿ ಪದವೀಧರು ಸಾಕಷ್ಟು ಜನ ಇದ್ದಾರೆ, ಕೆಲವಷ್ಟು ಜನ ಈ ಒಂದು ಉದ್ಯೋಗವನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ಭಾಳ ಜನ ಮುಂದೆ ಬರ್ತಾ ಇಲ್ಲ, ಎಲ್ಲ ಉದ್ಯೋಗ ಅರಸಿ ಹೊರಗೆ ಹೋಗ್ತಾರೆ. ಅದು ಬಹುಶಃ ಕಾರಣ ಆಗಿರ್ಬೋದು. ಮುಖ್ಯವಾಗಿ ತಾವು ಹೇಳಿದ್ರಲ್ಲ, ಸಮಗ್ರ ಕೃಷಿಯ ಅವಶ್ಯಕತೆ ಅಗತ್ಯತೆ ಎಲ್ಲವುಗಳನ್ನು ಒಂದಾಗಿ ಮೇಳೈಸಿಕೊಂಡು ನಾವು ಮಾಡುವಂಥದ್ದೇನಿದೆಯಲ್ಲ, ಅದು ನಮಗೂ ಕ್ಷೇಮ ಮತ್ತು 12 ತಿಂಗಳು ನಮಗೆ ವರಮಾನ ಬರುವಂಥ ಒಂದು ಅವಕಾಶ. ರೈತ ಯಾವಾಗಲೂ ಕೂಡ ಒಂದಿಲ್ಲ ಅಂದರೆ ಇನ್ನೊಂದು ಇರುತ್ತೆ ಅನ್ನೋ ಒಂದು ವಿಶ್ವಾಸ, ಯಾಕಂದರೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಇರೋದೇ ಇದೆ. ಅದನ್ನೆಲ್ಲ ಎದುರಿಸ್ಬೇಕು ಅಂತಂದರೆ ಸಮಗ್ರ ಕೃಷಿ, ತಾವು ಹೇಳಿದ ಒಂದು ಒಳ್ಳೆಯ ಉಪಾಯ ಹೇಳಿದ್ರಿ. ಇದನ್ನು ಇನ್ನೂ ಪರಿಣಾಮಕಾರಿಯಾಗಿ ಮಾಡಬೇಕು ಅಂದರೆ, ಯಾಕೆ ನಮ್ಮ ಕೃಷಿ ಪದವೀಧರರು ಹೆಚ್ಚು ಹೆಚ್ಚು ಒಲವು ತೋರ್ತಾ ಇಲ್ಲ? ಅವರು ಬಂದರೆ ಖಂಡಿತವಾಗಿ ಕೂಡ ಕೃಷಿ ಉದ್ಯಮವಾಗ್ತದೆ. ಕೃಷಿ ಅನ್ನೋದು ಉದ್ಯಮ ಆಗಬೇಕು, ಅಂದಾಗ ಮಾತ್ರ ನಾವು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡಿಬೋದು. ಬಟ್ ಡಬಲಿಂಗ್ ದ ಇನ್ಕಮ್ ಅನ್ನೋದೇನಿದೆಲ್ಲ ಪ್ರಧಾನಿಗಳ ಘೋಷಣೆ, ಅದು ಯಶಸ್ವಿಯಾಗಿ ಅನುಷ್ಠಾನಗೊಳ್ಬೋದು. ತಾವೇನು ಹೇಳ್ತೀರಾ? ತಾವು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಕೃಷಿ ಪದವೀಧರನ್ನೇ ಅವರೇನೇ ತಮ್ಮ ಜಮೀನಿಗೆ ವಾಪಸ್ ಹೋಗಿ ವೈಜ್ಞಾನಿಕ ವಿಚಾರಗಳನ್ನು ಮೈಗೂಡಿಸ್ಕೊಂಡು ರೈತರ ಜೊತೆಗೆ ರೈತರ ಮಧ್ಯದಲ್ಲಿ ಇದ್ದುಕೊಂಡು ಏನಾದರೂ ಹೊಸದು ಮಾಡಿದರೆ ತುಂಬ ಅನುಕೂಲ ಆಗ್ಬೋದು. ಈ ವಿಚಾರ ಸರಿ ಇದೆ, ನಾನು ಒಪ್ತೀನಿ ಇದನ್ನು. ಅದಕ್ಕೆ ಪ್ರಧಾನಿಗಳು ಸ್ಟಾರ್ಟಪ್ಪು ಮೇಕ್ ಇನ್ ಇಂಡಿಯಾ ಮಾಡಿದ್ದಾರೆ, ಮತ್ತು ರೈತರಿಗೆ ಭಾಳ ಪರಿಣಾಮಕಾರಿಯಾದಂಥ ಒಂದು ಸಂಘಟನೆ ರೂಪಿತ ಆಗಿದೆ ಈಗ. ಅಂದರೆ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅಂತ ಬಂದಿದೆ, ಆಮೇಲೆ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಉತ್ಪಾದಕ ಸಂಸ್ಥೆಗಳು. ಈಗ ಉದಾಹರಣೆ, 1956 ಕಂಪನಿ ಕಾನೂನಿಗೆ ಕೆಲವು ತಿದ್ದುಪಡಿ ಮಾಡಿ ಭಾರತ ಸರ್ಕಾರ ಈ ರೈತ ಉತ್ಪಾದ ಕಂಪನಿಗಳನ್ನು, ಅಲ್ಲಿ ಈ ಸಹಕಾರಿ ತತ್ವಗಳಿರ್ತವೆ ಆದರೆ ಬಿಸ್ನೆಸ್ ಮಾತ್ರ ಭಾಳ ಸೈಂಟಿಫಿಕ್ ಇರ್ತದೆ, ಅದನ್ನು ಮಾಡಿದ್ದಾರೆ. ಸರ್ವಜನೋಸುಖಿನ ಆಮೇಲೆ ಈ ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಆಲ ಉಪಯೋಗ ಮಾಡಿಕೊಂಡು ಎಫ್ ಪಿ ಒ ಬಂದಿದ್ದಾವೆ. ರೈತರಿಗೆ ಒಂದು ಮಾತು ನಾನು ಸ್ಪಷ್ಟವಾಗಿ ಹೇಳಬಯಸ್ತೇನೆ, ಅವರು ಸಣ್ಣ ರೈತರಲ್ಲಿ ದೊಡ್ಡ ರೈತರಲ್ಲಿ ಸಂಘಟನೆ ಆಗದಿದ್ದರೆ ಅವರು ಯಶಸ್ಸು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಂಘಟನೆ ಆದರೆ ಅವ್ರಿಗೆ ಬೇಕಾದಂಥ ಪರಿಕರ ಉತ್ತಮ ಗುಣಮಟ್ಟದ್ದು ಸಕಾಲಕ್ಕೆ ಯೋಗ್ಯ ದರದಲ್ಲಿ ಸಿಗ್ತದೆ. ಅವರು ಮಾರಾಟ ಮಾಡುವಂಥ ವಸ್ತುಗಳಿಗೂ ಕೂಡ ಮಾರ್ಕೆಟ್ ಲಭ್ಯ ಆಗುತ್ತೆ. ಸಂಘಟನೆ ಇದ್ದರೆ ಎಲ್ಲ ಸಾಧ್ಯ ಇದೆ. ಅದಕ್ಕೆ ರೈತರನ್ನು ನಾವು ಭಾಳ, ಈಗ ನಾನು ನಿವೃತ್ತಿ ಆದ ನಂತರ ನಮ್ಮೂರಲ್ಲಿ ರೈತರು ಆಲ್ರೆಡಿ ಸಂಘಟಿತರಾಗಿದ್ದರು. ನಾನು ಸ್ವಲ್ಪ ಅದಕ್ಕೆ ವೇಗವರ್ಧಕ್ಕಾಗಿ ಕೆಲಸ ಮಾಡಿದೆ. 100 ಜನ ರೈತರು ಅದಕ್ಕೆ ಸಂಘಟನೆ ಆಗೋಂಗೆ ಮಾಡಿದ್ದೀವಿ. ರೈತರಲ್ಲಿ ಹೊಸ ಹೊಸ ವಿಚಾರಗಳ ಬಗ್ಗೆ ತಿಳುವಳಿಕೆ ಬರ್ತಾ ಇದೆ. ಆಮೇಲೆ ಅವರೇನೇ ಕೆಲವೊಂದು ಉತ್ಪನ್ನಗಳನ್ನು ಯಾವ ರೀತಿ ಮಾರಾಟ ಮಾಡಿದರೆ ಯೋಗ್ಯ ಅಂತ. ಇವಾಗ ನಿನ್ನೆ ಮೊನ್ನೆ ಪರಿಸ್ಥಿತಿ ಹೇಳ್ತೇನೆ, ನಾನು ಪ್ರವಾಸ ಮಾಡಿದ್ದೆ. ಈಗ ಹೆಸರು ಬೆಳೆ ಚೆನ್ನಾಗಿ ಬಂತು, ಮಳೆಗೆ ಸಿಕ್ಕೊಂಡು ಕಟಾವು ಮಾಡೋದು ಭಾಳ ತೊಂದರೆ ಆಗಿದೆ. ಎಲ್ಲ ರೋಡ್ ಸೈಡ್ ಆ ಹೆಸರು ಕಾಳನ್ನು ಒಣಗಿಸೋದು ನೋಡಿದೆ. ನಮಗೆ ಈಗ ಒಂದು ಅರಿವು ಬಂತು ಏನಂದರೆ, ಪ್ರತಿ ಹಳ್ಳಿಗೂ ಕೂಡ ಒಣಗಿಸ್ಲಿಕ್ಕೆ ಒಂದು ಥ್ರೆಶಿಂಗ್ ಯಾರ್ಡ್ ಬೇಕೇ ಬೇಕು. ಆಮೇಲೆ ಆ ಥ್ರೆಶಿಂಗ್ ಯಾರ್ಡ್ನಲ್ಲಿ ಒಣಗಿಸೋದು ಸೋಲಾರ್ ಆಧಾರಿತ ಆದರೆ ರೈತರು ಚೆನ್ನಾಗಿ ಬದುಕೋಬೋದು. ಆಮೇಲೆ ಗುಣಮಟ್ಟದ ಹೆಸರುಕಾಳು ಉತ್ಪಾದನೆ ಆಗಿದೆ ಈ ವರ್ಷ. ಸರ್ಕಾರ 8,600 ಚಿಲ್ಲರೆ ಘೋಷಣೆ ಮಾಡಿದೆ, ಬಟ್ ಮಾರುಕಟ್ಟೆಯಲ್ಲಿ ಅದು 7ಕ್ಕಿಂತ ಕಡಿಮೆ ಇದೆ. ಅದಕ್ಕೆ ರೈತರು ಸಂಘಟನೆಯಾಗಿ ಈ ಎಫ್ ಪಿ ಸಿ ಅಥವಾ ಎಫ್ ಪಿ ಒ ಇವನ್ನು ಮಾಡಿಕೊಂಡು ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಹಾಗೆಯೇ ತಾವು ಒಂದು ಹೇಳಿದಿರಿ ರಸಗೊಬ್ಬರ ಬಳಕೆ ಬಗ್ಗೆ ರೈತರ ಹತ್ರ ಇನ್ನೂ ಒಂದಿದೆ. ಸ್ವಾಮಿನಾಥನ್ ಅವರು ಧಾರವಾಡಕ್ಕೆ ಬಂದಾಗ ರೈತರು ಪ್ರಶ್ನೆ ಕೇಳಿದರು ಅವ್ರನ್ನ. ಇಲ್ಲಿ ಧಾರವಾಡಕ್ಕೆ ಬಂದಿದ್ದರು ಅವರು 1997 ನಮ್ಮದು ಕೃಷಿ ಕಾಲೇಜಿನ ಸುವರ್ಣ ಮಹೋತ್ಸವ ಸಮಾರೋಪ ಸಂಬಂಧ ಅಧ್ಯಕ್ಷ ಆಗಿದ್ದರು. ಆವಾಗ ರೈತರಿಗೆ ಕೇಳಿದರು, ಯಾಕೆ ನಾವು ರೈತರು ಇಷ್ಟು ಅಟ್ರ್ಯಾಕ್ಟ್ ಆಗ್ಯಾರ, ಆಕರ್ಷಿತರಾಗ್ಯಾರ ರಸಗೊಬ್ಬರ ಬಗ್ಗೆ ಅಂತ. ಅವರು ಒಂದು ಭಾಳ ಮಾರ್ಮಿಕವಾದ ಉದಾಹರಣೆ ಕೊಟ್ಟರು. ಏನಂದರೆ ನಮಗೆ ನೆಗಡಿ ಆಗಿರ್ತದೆ, ನೆಗಡಿ ಹೋಗಬೇಕಂದ್ರೆ 2 ಉಪಾಯ ಇದಾವೆ. ಅಂದರೆ ವಿಟಮಿನ್ ಸಿನ ಶರೀರಕ್ಕೆ ಪೂರೈಕೆ ಮಾಡಿದ್ರೆ ನೆಗಡಿ ಹೋಗ್ತದೆ. ಅದಕ್ಕೆ ಅವರು ಒಂದು 6 ಕಿತ್ಲೆಯನ್ನು ತಿನ್ನಬೇಕು ನೆಗಡಿ ಹೋಗ್ಬೇಕಂದ್ರೆ. ಇಲ್ಲ ಅಂದರೆ ಒಂದು 250 mg ಆ್ಯಕ್ಷನ್ 500 ಕೋಲ್ಡ್ ಡ್ರಿಂಕ್ನ ತೊಗೋಬೇಕು. ಅವರೊಂದು ಪ್ರಯೋಗ ಮಾಡಿದ್ರಂತೆ, ನೆಗಡಿ ಆದವ್ರನ್ನೆಲ್ಲ ಒಂದು ಕಡೆ ಕೂಡಿಸಿ ಅವ್ರ ಮುಂದೆ ಕಿತ್ಲೆ ಅನ್ನೋನು ಇಟ್ಟರು, ಆ 250 mg ಗುಳಿಗೆನ ಇಟ್ಟರು, ಒಬ್ಬರು ಕಿತ್ಲೆಯನ್ನು ತಿನ್ನೋ ಗೋಜಿಗೆ ಹೋಗಲಿಲ್ಲ ಅಂತ. ಆರು ಯಾರು ತಿನ್ಬೇಕು ಮರ, ಒಂದು ಗುಳಿಗೆ ತೊಗೊಂಡ್ರೆ ಸಾಕು ಅಂತ. ಅಂದರೆ ಕೊಟ್ಟಿಗೆ ಗೊಬ್ಬರ ಮತ್ತು ಹಸಿರಳೆ ಗೊಬ್ಬರ, ಹಸಿರು ಗೊಬ್ಬರ, ಜೈವಿಕ ಗೊಬ್ಬರ, ಇವಕ್ಕರು ಉಸಾಬರಿ ಇಲ್ಲದೆ ರಾಸಾಯನಿಕ ಗೊಬ್ಬರ ರೊಕ್ಕ ಕೊಟ್ಟರೆ ಸಿಗತ್ತಲ್ಲ, ಈಜಿಯಾಗಿ ಸಿಗ್ತದೆ, ಬೇಕಾದಷ್ಟು ಸಿಗ್ತದೆ ಅನ್ನುವಂಥ ಒಂದು ಈ ಪರಿಕಲ್ಪನೆನೇ ನಮ್ಮನ್ನು ಹಾಳು ಮಾಡಿದೆ ಹೊರತು ಎಲ್ಲ ತತ್ವಗಳು ಒಳ್ಳೆಯವೇ ಇದಾವೆ. ವೈಜ್ಞಾನಿಕವಾಗಿ ಬೇಸಾಯ ಮಾಡಿದರೆ ಇವತ್ತಿಗೂ ಏನು ತೊಂದರೆ ಇಲ್ಲ. ಈ ವರ್ಷ 329.6 million tons ಕೃಷಿ ಉತ್ಪಾದ ದಾಖಲೆ ಇದು. ಆಮೇಲೆ ಇನ್ನೂ ಒಂದು ಖುಷಿ ಪಡುವಂಥ ಸಂಗತಿ ಅಂದರೆ, ಕೇವಲ ಸಾಗುವಳಿ ಪ್ರದೇಶದ 20-21% ಇರುವಂಥ ತೋಟಗಾರಿಕೆ ಕ್ಷೇತ್ರ 347 million tons ಬೆಳೆದಿದೆ. ರೆಕಾರ್ಡ್ ಇದು. ನಮ್ಮ ದೇಶದ ಕೃಷಿ ಸಂಬಂಧಪಟ್ಟಂಗೆ ಒಂದು ಘಟನೆ ಹೇಳ್ತೇನೆ, ತಮಗೆ ಬಹುಶಃ ಅದು ಹಿಡಿಸ್ತದೆ. ದೇಶದಲ್ಲಿ ಪದೇ ಪದೇ ಬಂದಂಥ ಬರಗಾಲ, ಸ್ವಾತಂತ್ರ್ಯ ಸಿಕ್ಕಳೇ ದೇಶದ ಚುಕ್ಕಾನ ಹಿಡಿದಂಥ ನಾಯಕರುಗಳಿಗೆ ಭಾಳ ತಲೆಬಿಸಿ ಮಾಡಿತು. 42ರಾಗಿನ ಬರ, ಆಮೇಲೆ 50-52 ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಿರಲ್ಲ, ಈ ದೇಶದ ಈ ಪರಿಸ್ಥಿತಿಗೆ ಏನು ಮಾಡಬಹುದು ಅಂತ ಚಿಂತನೆ ಶುರುವಾಯಿತು. ಆಮೇಲೆ ನಮಗೆ ಭಾಳ ತೊಂದರೆ ಬಂತು ಆಹಾರ ಧಾನ್ಯದ್ದು. ದೇಶ ಇಬ್ಬಾಗ ಆಯಿತು. ನಮಗಿರುವಂಥ 33 crore ಜನಕ್ಕೆ 2 ಸಾಕಾಗುವಷ್ಟು ಆಹಾರ ಧಾನ್ಯ ಉತ್ಪಾದನೆ ಮಾಡಲಿಕ್ಕೆ ಕೂಡ ತೊಂದರೆ ಬಂತು. ಆ ಹೊತ್ತಿನಲ್ಲಿ ಅಮೇರಿಕ ದೇಶಕ್ಕೆ ನಮ್ಮ ದೇಶದಿಂದ ಒಂದು ಪ್ರಸ್ತಾವನೆ ಹೋಗ್ತದೆ, ನಮಗೆ ಒಂದು 3 ಅಂದರೆ ಪ್ರತಿ ವರ್ಷ 1 million tons ಗೋಧಿ ಹಂಗೆ 3 million tons ಗೋಧಿ ಸಾಲ ರೂಪವಾಗಿ ಕೊಡಿ ಅಂತ. ಅಮೇರಿಕದ ಅಧ್ಯಕ್ಷರು ಈ ಪ್ರಸ್ತಾವನೆಯನ್ನು ಅಮೇರಿಕ ಕಾಂಗ್ರೆಸ್ ಮುಂದೆ ಇಡ್ತಾರೆ, ಭಾರತದಿಂದ ಇಂಥ ಒಂದು ಪ್ರಸ್ತಾವನೆ ಬಂದಿದೆ ಏನು ಮಾಡೋದು ಅಂತ. ಅಲ್ಲಿರೋರು ವಿರೋಧ ಮಾಡ್ತಾರೆ, ಭಾರತ ಎಂದೂ ಅಮೇರಿಕದ ನಿಲುವನ್ನು ಬೆಂಬಲಿಸಿಲ್ಲ, ಯಾವಾಗಿದ್ದರೂ ತಟಸ್ಥ ಆಗಿರ್ತಾರೆ, ಅಥವಾ ರಷ್ಯಾ ಅಥವಾ ಚೈನಾದ ಬೆಂಬಲಕ್ಕೆ ನಿಲ್ತಾರೆ, ಅದಕ್ಕೆ ಅವರು ನಮ್ಮ ಸಹಾಯ ಕೊಡೋದು ಬೇಡ ಅಂತಾರೆ. ಅಧ್ಯಕ್ಷರು ಹೇಳ್ತಾರೆ ಎಲ್ಲರಿಗೂ ಹಿಂಗಂತ. ಆದರೆ ಅಷ್ಟೇ ಆಗಲಿಲ್ಲ, ಅವತ್ತು ಶ್ಯಾಮ್ ರಬರ್ನ್ ಅಂತ ಹೇಳಿ ಸ್ಪೀಕರ್ ಆಗಿದ್ದ ಅಮೇರಿಕ ಕಾಂಗ್ರೆಸ್ದು, ಒಂದು ಲಘುವಾಗಿ ಮಾತಾಡಿದ ಭಾರತದ ಬಗ್ಗೆ. ನೀವು ಗೋಧಿ ಬೇಕಂತ ಹೇಳಿರಿ, ನಿಮಗೆ ಅವಶ್ಯಕತೆ ಇದೆ, ಅದನ್ನು ನಾವು ಅಲ್ಲಗಳೆಯೋದಿಲ್ಲ, ಆದರೆ ನಿಮಗೆ ಗೋಧಿ ಅಮೇರಿಕದ್ದೇ ಹಾಕಬೇಕು. ನಿಮ್ಮ ನೆರೆ ಪಾಕಿಸ್ತಾನದೊಳಗೇನು ಬರ ಬಂದಿಲ್ಲ, ಅವರು ಸಿಂಧು ನದಿ ಮುಖಜ ಭೂಮಿ ಪ್ರದೇಶಗಳು ಸಾಕಷ್ಟು ಗೋಧಿ ಬೆಳೆದಾರೆ, ನೀವು ಆ ಗೋಧಿ ಉಪಯೋಗ ಮಾಡಿದರೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಖರ್ಚು, ಅಲ್ಲಿ ಗೋಧಿ ತೊಗೊಂಡ್ರೆ ನೀವು ಅನುಕೂಲ, ಅಮೇರಿಕದ ಗೋಧಿ ಹಾಕಬೇಕು ಅಂತ ಅಂದ. ಈಗ ಜಗತ್ತಿನಲ್ಲೇ ನಮ್ಮನ್ನು ಕಂಡ್ರೆ ಅಸೂಯೆ ಯಾಕೆ ಹೆಚ್ಚಾಗಿದೆ ಅಂದರೆ, ಒಂದು ಕಾಲಕ್ಕೆ ನಾವು ಪರದೇಶದಿಂದ ಹಡಗನೇ ಬಂದರೆ ಊಟ ಅನ್ನೋಂಥ ಸ್ಥಿತಿಯಾಗಿದ್ದವರು ಇವತ್ತು ಸ್ವಾವಲಂಬಿ ಆಗಿವಿ, ಬೇರೆ ಬೇರೆ ದೇಶಕ್ಕೆ ಬೇಕಾದಷ್ಟನ್ನು ಕೊಡಂಗಾಗಿವಿ. ನಾವು ಗೋಧಿ ಕೇಳಿದ್ವಿ ಅಮೇರಿಕನ್, ಈಗ ಅಮೇರಿಕದವ್ರು ನಮ್ಮ ಗೋಧಿ ಕೇಳ್ತಾ ಇದ್ದಾರೆ. ನಮ್ಮ ರೈತರಿಗೆ ಒಂದು ಹೇಳ್ತೇನೆ, ಈ ದೇಶದ ಕೃಷಿಗೆ ಇರುವಂಥ ಭವಿಷ್ಯ ಬೇರೆ ಯಾವ ಕ್ಷೇತ್ರಕ್ಕೂ ಇಲ್ಲ. ಸರ್ಕಾರದ ಹೊಸ ಹೊಸ ಯೋಜನೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನಿಜವಾಗಿರೋ ತೊಂದರೆಗಳನ್ನು ಆಡಳಿತಗಾರರಿಗೆ ಮನವರಿಕೆ ಮಾಡಿಕೊಟ್ರೆ, ಚರ್ಚೆ ಮುಖಾಂತರ ಬಗೆಹರಿಸಲಾರ್ದಂಥ ಸಮಸ್ಯೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಹೊಸ ವಿಚಾರ ಬಂದಾಗ ವಿರೋಧ ಮಾಡೋ ಸಲುವಾಗಿ ವಿರೋಧ ಮಾಡಬಾರ್ದು ಯಾರಾದರೂ ಕೂಡ, ದೊಡ್ಡ ರೈತರಿರಲಿ, ಸಣ್ಣ ರೈತರಿರಲಿ, ಮಧ್ಯಮ ರೈತರಿರಲಿ, ಕೃಷಿ ವಿಜ್ಞಾನಿಗಳೊಂದು ಕಡೆ, ಆಮೇಲೆ ಇಂಡಸ್ಟ್ರಿಯಲ್ ಕೈಗಾರಿಕಾ ಉದ್ಯಮಗಳೊಂದು ಕಡೆ, ರೈತರು ಒಂದು ಕಡೆ, ಬಳಕೆದಾರರು ಒಂದು ಕಡೆ. ಈಗ ತಾವು ಹೇಳಿದ್ರಿ ಕೃಷಿ ಬಗ್ಗೆ ಆಕರ್ಷಣೆ ಕಮ್ಮಿ ಆಗಿದೆ, ಅದು ಅಕ್ಷರಶಃ ಸತ್ಯ. ಯುವಕರಿಗೆ ಸ್ಟಾರ್ಟಪ್ಪು, ಮೇಕ್ ಇನ್ ಇಂಡಿಯಾ, ಕೃಷಿ ಪದವಿದಾರರಿಗೆ ಸರ್ಕಾರ ರಿಯಾಯಿತಿ ರೇಟ್ನಲ್ಲಿ ಜಮೀನನ್ನೇ ಸಪ್ಲೈ ಮಾಡುವಂಥದ್ದು, ಖರೀದಿ ಕೊಟ್ಬಿಡೋದು ಅಂದರೆ ಯೋಗ್ಯ ದರದಲ್ಲಿ, ಫ್ರೀ ಅಂತೂ ಯಾವುದನ್ನು ನಾವು ನಿರೀಕ್ಷೆ ಮಾಡಬಾರ್ದು ಅನ್ನೋ ಮನುಷ್ಯ. ಮತ್ತು ಕೃಷಿ ವಿದ್ಯಾರ್ಥಿಗಳು ಎಲ್ಲೇ ಹೋದರೂ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ತಾವು ಹೇಳಿದ್ರಿ ಈ ದಿಸೆಯಲ್ಲಿ ಸರ್ಕಾರ ರೈತರ ಮಕ್ಕಳನ್ನ ಹೆಚ್ಚು ಉತ್ತೇಜನ ಮಾಡಲಿಕ್ಕೆ 2013 ಒಂದು ಒಳ್ಳೆ ವಿಚಾರ ಮಾಡ್ತು ಅಂದರೆ, ನಮಗಿರೋ ಸೀಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸೀಟ್ನಲ್ಲಿ 40% ರೈತರ ಮಕ್ಕಳಿಗೆ ಕೊಟ್ಟರು. ಇದು ಒಳ್ಳೆ ವಿಚಾರ, ಇದು ಒಳ್ಳೆ ಸರ್ಕಾರಕ್ಕೆ ಅಭಿನಂದನೆ ಮಾಡಬೇಕು. ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ತಕ್ಷಣ ಅದನ್ನು ಮಾಡಿದರು. ಆದರೆ ನಾವು ಇನ್ನೊಂದು ಏನು ಕೇಳಿದ್ವಿ, ಈ ಮಕ್ಕಳಿಗೆ ಸರ್ಕಾರದ ಫೆಲೋಶಿಪ್ ಇರಬೇಕು, ರೈತರ ಮಕ್ಕಳಿಗೆ ಅವರು ನಡಕ ಬಿಟ್ಟು ಹೋಗಬಾರ್ದು ಅಂತ. ಅದು ಆಗಲಿಲ್ಲ, ಇರಲಿ, ಬಟ್ 40% ಸೀಟ್ ಏನು ಕೊಟ್ಟರಲ್ಲ, ಅದ್ಭುತವಾದಂಥ ವಿಚಾರ. ರೈತರು ತಮ್ಮ ಮಕ್ಕಳನ್ನ, ಅವ್ರಿಗೆ ಆಸಕ್ತಿ ಇದ್ದರೆ, ಆಮೇಲೆ ಕೃಷಿ ಬಗ್ಗೆ ಆಕರ್ಷಣೆ ಕಡಿಮೆ ಆಗುವಂಥ ವಿಚಾರ ಇಲ್ಲ. ಇಲ್ಲ ಈಗ ಕೆಲವು ಸುಳ್ಳು ಘೋಷಣೆ ಅದಾವೆ, ಈ ಒಕ್ಕಲ್ತನ ಮಾಡೋರಿಗೆ ಕಣ್ಣೇ ಕೊಡೋದಿಲ್ಲ, ಇವೆಲ್ಲ ಅದಾವೆ. ನಾನು ಅದನ್ನು ನಂಬೋದಿಲ್ಲ, ಯಾಕಂದರೆ ಆ ಥರ ಇದ್ದರೆ ದೇಶಿ ಜನಸಂಖ್ಯೆ 143 crore ಆಗ್ತಿರಲಿಲ್ಲ. ಜಗತ್ತಲ್ಲಿ ಒಂದು ಹೆಣ್ಣಿಗೆ ಒಂದು ಗಂಡು ಸೃಷ್ಟಿ ಆಗಿರ್ತದೆ, ಎಲ್ಲೋ ಆಗಿರ್ತದೆ, ಅದು ದೊಡ್ಡ ವಿಚಾರ ಅಲ್ಲ. ಅತಿಶಯವಾಗಿ ಅತಿರಂಜಿತವಾಗಿ ಮಾತಾಡೋದನ್ನು ನಾನು ಇಷ್ಟಪಡೋದಿಲ್ಲ. ಆದರೆ ವಾಸ್ತವಿಕತೆಗೆ ಸಮೀಪ ಇದ್ದುಕೊಂಡು ನಮ್ಮ ದೇಶದ ಆರ್ಥಿಕ ಸ್ಥಿತಿ, ನಮ್ಮ ಜನಸಂಖ್ಯೆ ಪ್ರಮಾಣ, ಭೂಮಿ ಲಭ್ಯತೆ ಪ್ರಮಾಣ, ಹಿಡುವಳಿ ಗಾತ್ರ, ಹವಾಮಾನ, ನೀರಾವರಿ ಸೌಲಭ್ಯಕ್ಕೆ ಇರುವಂಥ ಇತಿಮಿತಿಗಳು, ಆಮೇಲೆ ಸಾಕ್ಷರತಾ ಪ್ರಮಾಣ, ಸ್ವಾತಂತ್ರ್ಯಕ್ಕೆ 12 ಇತ್ತಿವಾಗ 74% ಆಗಿದೆ. ಸಾಕ್ಷರತೆ ಅಂದರೆ ಬರೀ ಸಹಿ ಮಾಡೋದಲ್ಲ, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ದೇಶಕ್ಕೆ ಒಳ್ಳೇದು ಯಾವುದು, ಇದು ತಮಗೆ ಒಳ್ಳೇದಾದರೆ ದೇಶಕ್ಕೆ ಒಳ್ಳೇದಾಗ್ತದೆ. ಇದನ್ನು ರೈತರು ಬಹುಶಃ ಅರ್ಥೈಸ್ಕೊಂಡ್ರೆ ಆಮೇಲೆ ಸರ್ಕಾರದ ಹೊಸ ಹೊಸ ಯೋಜನೆಗಳೇನಿದಾವಲ್ಲ, ಎಫ್ ಪಿ ಸಿ, ಎಫ್ ಪಿ ಒ, ಸ್ಟಾರ್ಟಪ್ಪು, ಮೇಕ್ ಇನ್ ಇಂಡಿಯಾ, ಆಮೇಲೆ ಎಷ್ಟು ಮುದ್ರಾ ಯೋಜನೆ, ಇವೆಲ್ಲನೂ ಬಳಸ್ಕೊಂಡ್ರೆ ಬದುಕಲಿಕ್ಕೆ ಏನೇನೂ ತೊಂದರೆ ಇಲ್ಲ. ನಾನು ನಿನ್ನೇ ಒಬ್ಬ ನಮ್ಮೂರಲ್ಲಿ, ನಾವು ಮೊರಬ್ ಗ್ರಾಮದ ನಮ್ಮದು, ಒಬ್ಬ ಹುಡುಗ ವಿದ್ಯಾರ್ಥಿ, ಅವ ಕಾಲೇಜು ಪೂರ್ತಿ ಓದಲಿಲ್ಲ, ಡಿಗ್ರಿ ಮಾಡಲಿಲ್ಲ ಅವನು. ಇವತ್ತು 1 ಕೋಟಿ ರೂಪಾಯಿ ಬಂಡವಾಳ ಹಾಕಿ ಅತ್ಯಾಧುನಿಕ ರೀತಿಯಲ್ಲಿ ಆಡು ಮತ್ತು ಕುರಿ ಸಾಕಣೆ ಮಾಡಿದ್ದಾನೆ. ಹಾಂ ಹಾಂ ಹಾಂ. ಮಂಜುನಾಥ್ ಅಂತ ಅವನ್ನ, ಗಂಗಪ್ಪ ಅವನ ಅಫಿಷಿಯಲ್ ಹೆಸರು, ಕಾಲ್ವಾಡ ಅಂತ. ಅದ್ಭುತ ಹುಡುಗ, ಜಾಯಿಂಟ್ ಡೈರೆಕ್ಟರ್ ಬೆಂಗಳೂರಿಂದ ಬಂದಿದ್ದರು. ಅವರು ನೋಡಿರುವಂಥ ಎಲ್ಲ ಸ್ಯಾಂಪಲ್, 1 ಕೋಟಿ ರೂಪಾಯಿ ಇನ್ವೆಸ್ಟ್ ಆಗಿದೆ, ಅದರಲ್ಲಿ ಸರ್ಕಾರದ 50 ಲಕ್ಷ ಇದೆ ಸಬ್ಸಿಡಿ. ಸರ್ಕಾರ ಇನ್ನೂ ಏನು ಮಾಡೋದಿದೆ ಹೇಳಿ. ಆಮೇಲೆ ಈ ಸರಿ ಸ್ವಲ್ಪ ಬಲವಾಗಿ ಇದನ್ನು ಮಾಡಿದರೆ ಅದರಲ್ಲಿ ಉಪಯೋಗದಲ್ಲಿ ಏನಾದರೂ ನ್ಯೂನ್ಯತೆ ಕಂಡ್ರೆ ಸಬ್ಸಿಡಿನ ವಾಪಸ್ಸು ವಿತ್ 3% ಇಂಟ್ರೆಸ್ಟ್ ವಾಪಸ್ ತೊಗೊಂತಾರೆ. ಅಂದರೆ ಕೊಡಕ್ಕೆ ತಯಾರಿದೆ ಸರ್ಕಾರ, ಸರಿಯಾಗಿ ಬಳಸ್ರಿ, ಚೆನ್ನಾಗಿ ಬಳಸ್ರಿ, ಅಪ್ರಿಷಿಯೇಷನ್ನು ತೊಗೋರಿ ಅಂತ. ಹಂಗೆ ಈಗ ಮಂಜುನಾಥ್ ಕಲ್ವಾಡ್ ಅಂಥವರು ತಯಾರಾಗಬೇಕು ಊರಾಗ. ದೊಡ್ಡ ವೈಜ್ಞಾನಿಕ ಪ್ರಮಾಣದಲ್ಲಿ ಇದು ಹೈನುಗಾರಿಕೆ. ನಮ್ಮ ವಿನಯ್ ಕುಲಕರ್ಣಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ, ಮಾನ್ಯ ಶಾಸಕರಾಗಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ ಅವರು. ಅಂಥವ್ರು ನೋಡಿ, ಹಾಗೆಯೇ ಸಣ್ಣ ಸಣ್ಣ ರೈತರು ತಾವು ಹೇಳಿದ್ರಲ್ಲ, ಸೋಮನಹಳ್ಳಿ ಅವರು. ಆಮೇಲೆ ನಾನು ಒಂದು ಕೊನೆಗೆ ಭಾಳ ನನ್ನ ಮನಸ್ಸಿಗೆ ಹಿಡಿಸಿದಂಥ ಉದಾಹರಣೆ, ಒಬ್ಬ ರೈತ ಅಂಜನಪ್ಪ ಅಂತ. ಅವನಿಗಿರೋ ಜಮೀನು ಕೇವಲ 35 ಗುಂಟೆ, 12 ಜನ ಅವನ ಕುಟುಂಬದ ಸದಸ್ಯರು, ಅದರ 3 ಹೆಣ್ಮಕ್ಕಳು ವಿಧವೆಯರು, ಆ ಮಕ್ಕಳು ಅಕ್ಕಿ ಅವ್ರ ಮಕ್ಕಳು ಇವರು ಒಟ್ಟಾಗಿ ಜೀವನ ಮಾಡ್ತಾರೆ. ಆ 35 ಗುಂಟೆದೊಳಗೆ ಏನೆಲ್ಲ ಮಾಡ್ತಾರಂದ್ರೆ ಒಂದಕ್ಕೂ ಆಳಚ್ಚೋದಿಲ್ಲ. ತಂದೆ ತಾಯಿನೇ ನೊಗ ಹೊತ್ಕೊಂಡು ಉಳುಮೆ ಮಾಡೋಕ್ಕೆ ತಯಾರಾಗ್ತಾರೆ, ಹೆಣ್ಮಕ್ಳು ಎಡೆ ಕುಂಟು ಹಿಡಿತಾರೆ. ಇದನ್ನು ನೋಡಿ ನಾನು ಕಣ್ಣಾರೆ. ಆ ರೈತ ಹೇಳ್ತಾನೆ, ಸರ್ ಮನಮುಟ್ಟಿ ದುಡಿದ್ರೆ ಸಾಲ ಮಾಡೋ ಪರಿಸ್ಥಿತಿಯಲ್ಲ, ನಾ 35 ಗುಂಟೆದಾಗ 12 ಮಂದಿ ಕುಟುಂಬ ಸಲುವುಕೊಂಡು ಬ್ಯಾಂಕ್ನಾಗ ರೊಕ್ಕ ಇಟ್ಕೊಂಡಿನಿ, ಇವರು ಸಾಲ ಹೆಂಗೆ ಮಾಡ್ತಾರೋ ನನಗೆ ಅರ್ಥ ಆಗಿಲ್ಲ. ಅಂದರೆ ಭಾಳಷ್ಟು ಖರ್ಚು ಮಾಡ್ತಾರೆ, ತಮ್ಮ ಕೆಪಾಸಿಟಿ ಇಲ್ದಿದ್ರು. ನಂದೇ ಉದಾಹರಣೆ ಅಂತ ಹೇಳಿದೆ ಅವನು, 35 ಗುಂಟೆದಲ್ಲಿ ಚೆನ್ನಾಗಿದ್ದೀನಿ ಅಂತ. ಒಂದು ಹಂತದಲ್ಲಿ ಅವನಿಗೆ ಒಂದು ಪ್ರಶಸ್ತಿ, 1 ಲಕ್ಷ ರೂಪಾಯಿ ಕೊಡುವಂಥ ಸದೈವ ನಮಗೆ ಸಿಕ್ತು ಸರ್ಕಾರ, ಕೊಟ್ಟಿವಿ ದಾವಣಗೆರೆ ಜಿಲ್ಲೆಗೆ. ಅವ ಭಾಳ ಖುಷಿಯಾದ, 1 ಲಕ್ಷ ರೂಪಾಯಿ ಕರೆಣೆ ಕೊಡ್ತಾರ ನನಗಂತಿದ್ದ. ಅಂದರೆ ನೋಡಿಲ್ಲ, 1 ಲಕ್ಷ ರೂಪಾಯಿನ ಸರ್ಕಾರ ಕೊಟ್ಟಿತು. ಅಂದರೆ ಇಂಥ ರೈತರು ಇದ್ದಾರೆ. ಮಲ್ಲಣ್ಣ ನಾಗರಾಳ್ ಅಂತವ್ರು ಇದ್ದಾರೆ ಕುಷ್ಕಿ ಪ್ರದೇಶದಲ್ಲಿ, ಅದ್ಭುತವಾಗಿ ಈ ವರ್ಷ ಎಕರೆಗೆ 5 ಕ್ವಿಂಟಲ್ ಸರಾಸರಿ ಹೆಸರು ಬೆಳೆದಾರೆ, 40 ಎಕರೆ 200 ಕ್ವಿಂಟಲ್ಲು ಹೆಸರು ಬೆಳೆದ. ಭಾಳ ಆತ್ಮೀಯವಾಗಿ ಮಾತಾಡ್ತಾರೆ, ಸಾಹೇಬ 14 ಲಕ್ಷ ರೂಪಾಯಿ ಹೆಸರು ಬೆಳೆದೀನಿ ಅಂದ. ಅಂದರೆ ಭೂಮಿ ತಯಾರಿಟ್ಕೊಂಡಿದ್ರು, ಮಳೆ ಬಂತು ಮರು ದಿವಸನೇ ರೆಡಿ ಇತ್ತು ಭೂಮಿ. ಈ ರೀತಿ ಕಳೆ ಇಲ್ದಂಗೆ ಭೂಮಿ ಮಾಡಿಕೊಂಡು, ಮಣ್ಣಿನ ಯಾವ ಒಂದು ಹಣಿ ಹೊರಗೆ ಹೋಗ್ದಂಗೆ ಮಣ್ಣಿನ ಸಂರಕ್ಷಣೆ ಮಾಡಿಕೊಂಡು ಈಗ ಹೆಸರು ತೊಗೊಂಡಿದ್ದಾರೆ. ಇನ್ನು 2ನೇ ಕ್ರಾಪ್ ಅದ್ಭುತವಾಗಿ ಬಿಳಿಜೋಳ ಬೆಳೀತಾರೆ. ಇದು ಕಾಲ್ಗೈ ಪದ್ಧತಿ. ಇದು ಮಲ್ಲಣ್ಣನೇ ಉದಾಹರಣೆ, ಈಗಿನ ಮಂಜುನಾಥ್ ಕಾಲ್ವಾಡನೇ ಉದಾಹರಣೆ, ನಮ್ಮ ಇವರು ಡಾಕ್ಟರ್ ರೌಫ್ ಬರಮಾಸಿಯಲ್ಲಿ. ಎಂಥ ರೈತರಿಲ್ಲ ಹೇಳಿ, ವಿಶ್ವವಿದ್ಯಾಲಯದ ವೈಜ್ಞಾನಿಕ ಸಂಶೋಧನೆಯಕ್ಕಿಂತ ಒಂದು ಹೆಜ್ಜೆ ಮುಂದಿರ್ತಾರೆ ರೈತರು. ನಾವು ಅದನ್ನೇನು ಅಲ್ಗಳೆಯೋದಿಲ್ಲ. ಅವರು ಪ್ರಾಯೋಗಿಕ ಅನುಭವದ ಮುಂದೆ ವಿಶ್ವವಿದ್ಯಾಲಯ ಭಾಳ ಅವ್ರಿಗೆ ಗೌರವ ಕೊಡ್ತದೆ. ಯಾಕಂದರೆ ಕೆಲವೊಂದು ವಿಚಾರ ನಮಗೆ ತಿಳಿಲಾರ್ದು ಕೂಡ ಅವ್ರು ಹೇಳ್ತಾರೆ. ವೈಜ್ಞಾನಿಕವಾಗಿ ಅವ್ರಿಗೆ ಕಾರಣ ಗೊತ್ತಿರೋದಿಲ್ಲ. ಅಷ್ಟು ಬಿಟ್ಟರೆ ನಮ್ಮಲ್ಲಿ ಅದ್ಭುತವಾದ ರೈತರು ಇದ್ದಾರೆ. ನನಗೆ ಭಾಳ ಭರವಸೆ ಇದೆ, ನಮ್ಮ ದೇಶದ ಕೃಷಿ ಕ್ಷೇತ್ರಕ್ಕೆ ಒಳ್ಳೆಯ ಭರವಸೆ ಇದೆ. ಯುವಕರು ಮುಂದೆ ಬರಲಿ, ಸರ್ಕಾರದ ಯೋಜನೆಗಳನ್ನ ಬಳಸ್ಕೊಳ್ಳಿ. ಒಂದೇನು ಗೊಂದಲಗಳಿದಾವಲ್ಲ, ಇದು ಆಕರ್ಷಣೆ ಇಲ್ಲ, ಇಲ್ಲಿ ಲಾಭ ಇಲ್ಲ, ಇದಕ್ಕೆ ಗೌರವಿಲ್ಲ, ಅವ್ಯಾವ ಅಲ್ಲವು, ಸತ್ಯ ಸಂಗತಿ ಅಲ್ಲ, ಖಂಡಿತ ಲಾಭ ಇದೆ. ಆಮೇಲೆ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್, ಮೆಡಿಕಲ್ ಗ್ರಾಜುಯೇಟ್ಸ್ ಅಗ್ರಿಕಲ್ಚರ್ಗೆ ಬರಾಕತ್ತಾರೆ ಈಗ. ಹೌದು, ಸಾಫ್ಟ್ವೇರ್ ಇಂಜಿನಿಯರಿಂಗ್. ಯಾಕೆ? ಶಾಂತಿ ಇದೆ, ಸಮೃದ್ಧಿ ಇದೆ, ಉತ್ಪನ್ನ ಚೆನ್ನಾಗಿ ಬರ್ತದಂತ ಗೊತ್ತಿದೆ, ಆರೋಗ್ಯವರ್ಧಕ. ಸಂಘಟಿತರಾಗಬೇಕು ನಾವು, ಸಂಘಟಿತರಾದರೆ ಯಾವುದೇ ಕೊರತೆ ಇಲ್ಲ ಅನ್ನುವಂಥ ಬಲವಾದ ನಂಬಿಕೆ ನನಗಿದೆ. ಡಾಕ್ಟರ್ ಸಿ ಪಿ ಮನ್ಸೂರ್ ಅವರೇ, ಸಿದಾನಂದ ಮನ್ಸೂರ್ ಅವ್ರ ಮಾತು ಕೇಳ್ತಾ ಇದ್ದರೆ ನಮಗೆ ಭಾರತ ಬೆಳಗಿದೆ, ಭಾರತ ಬೆಳಗುತ್ತಿದೆ. ಆಮೇಲೆ ನಮ್ಮ ರೈತ ಬಾಂಧವರು ಇಷ್ಟು ಯಶಸ್ವಿಯಾಗಿ ಕೂಡ, ಅಂದರೆ ಇಷ್ಟು ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ಇವತ್ತು ಒಂದು ಸಂಘಟನೆ ಮಾಡೋ ನಿಟ್ಟಿನೊಳಗೆ ಯಶಸ್ವಿ ಆಗ್ತಾ ಇದ್ದಾರೆ. ರೈತ ಉತ್ಪಾದಕ ಸಂಸ್ಥೆಗಳು ಬರ್ತಾ ಇದೆ, ಎಫ್ ಇ ಒಗಳು ಬಂದಿರೋದ್ರಿಂದ ಅವರು ಸಂಘಟಿತರಾಗಿ ತಮ್ಮ ಸಮಸ್ಯೆಗಳನ್ನು ತಾವು ನಿರ್ವಹಣೆ ಮಾಡ್ತಾ ಇದ್ದಾರೆ. ನೀರಾವರಿ ಅಚ್ಚುಕಟ್ಟು ಪ್ರದೇಶದ ರೈತ ಬಾಂಧವರು ಸಂಘಟನೆಗಳು ಮೊದಲಿತ್ತು, ಈಗ ಇದು ಅವರು ಇನ್ನೂ ಹೆಚ್ಚು ಸಶಕ್ತರಾಗಿದ್ದಾರೆ. ಮತ್ತು ಕಡೆ ಒಂದು ರೈತನಿಗೂ ಕೂಡ ತುಂಬಿ ನೀರು ಮುಟ್ಟಬೇಕು, ನೀರಾವರಿ ನೀರು ಮುಟ್ಟಬೇಕು ಅನ್ನೋ ಒಂದು ಸದಾಶಯ ಏನು ವಾಲ್ಮೀ ಇರ್ಬೋದು, ಸರ್ಕಾರದಿರ್ಬೋದು, ಅದು ಇನ್ನೂ ರೈತರ ಮಟ್ಟಿನಲ್ಲಿ ಆ ಒಂದು ತಿಳುವಳಿಕೆ ಬರೋ ನಿಟ್ಟಿನೊಳಗೆ ಇನ್ನೂ ಹೆಚ್ಚು ಕೆಲಸ ಆಗಬೇಕಾಗಿದೆ. ತಾವು ಒಂದು ಮಾತು ಹೇಳಿದರೆ ನನಗೆ ಹಿಡಿಸ್ತು, ಕರ್ನಾಟಕ ರಾಜ್ಯಕ್ಕೆ ಇನ್ನೊಂದು ವರದಾನ ಇದೆ. ನಮಗಿರುವಂಥ ಉಷ್ಣ ಹವಾಮಾನ ಇದೆಯಲ್ಲ, ತೋಟಗಾರಿಕೆ ಬೆಳೆಗಳಿಗೆ ನಮಗಿರುವಂಥ ವಿಪುಲ ಅವಕಾಶ ಯಾವ ರಾಜ್ಯಕ್ಕೂ ಇಲ್ಲ. ಸರ್ಕಾರ ಭಾಳ ಒಳ್ಳೆ ಕೆಲಸ ಮಾಡಿತು, 2009 ಪ್ರತ್ಯೇಕ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಮಾಡಿತು. ಎಲ್ಲರೂ ಮಾತಾಡಿದರು, ಏನು ಪ್ರತ್ಯೇಕ ವಿಶ್ವವಿದ್ಯಾಲಯ ಬೇಕಾ ತೋಟಗಾರಿಕೆಗೆ ಅಂತ. ನಾನು ಕೂಡ ಮುಂಚೆ ಅದೇ ಥರದ ವಿಚಾರ ಹೊಂದಿದ್ದೆ. ಆದರೆ ಅದೇ ಸಂಸ್ಥೆ ಡೀನ್ ಆಗಿ 1-3 ವರ್ಷ ಕೆಲಸ ಮಾಡಿದ ತೋಟಗಾರಿಕೆ ಕ್ಷೇತ್ರದಲ್ಲಿ ಇರೋವಂಥ ವಿಪುಲ ಅವಕಾಶ ನನ್ನ ಮನವರಿಕೆಯಾಗಿ ಇವತ್ತು ನಾನು ಹೇಳ್ತೇನೆ. ವೈಶಿಷ್ಟ್ಯಪೂರ್ಣವಾದಂಥ ವಿಶ್ವವಿದ್ಯಾಲಯ, ಸ್ಪೆಷಲೈಸ್ಡ್ ಯೂನಿವರ್ಸಿಟಿ ಬೇಕು. ಇವು ದೀಸ್ ಆರ್ ಅಂದರೆ ಇವತ್ತು ಸ್ಪೆಷಲೈಸೇಷನ್ ಬೇಕು. ಎಮ್ ಡಿ ಆಗಿ ಸೂಪರ್ ಸ್ಪೆಷಾಲಿಟಿ ಆಗ್ತಾರೆ ಡಿ ಎಂ. ಕಣ್ಣಿನೊಳಗೆ 5.5 ವರ್ಷ ಎಮ್ ಬಿ ಬಿ ಎಸ್, 3 ವರ್ಷ ಎಮ್ ಡಿ, ಮುಂದೆ 3 ವರ್ಷ ಡಿ ಎಂ ಅಂದ್ರೆ 11.5 ವರ್ಷ ಕಣ್ಣಿನೊಳಗೆ ಅಧ್ಯಯನ ಮಾಡಿರ್ತಾನೆ. ಬಹುಶಃ ಇನ್ನು ಡೇಸ್ ದೂರಿಲ್ಲ, ಎಡಗಣ್ಣಿಗೊಬ್ಬ ಬೇರೆ ಬಲಗಣ್ಣಿಗೊಬ್ಬ ಡಾಕ್ಟರ್ ಬೇರೆ ಬರ್ಬೋದು. ಹಂಗೆ ಸ್ಪೆಷಲೈಸ್ಡ್ ಆಗಿ ತೋಟಗಾರಿಕೆ ಸಂಶೋಧನೆ ನಾನಂತೂ ಮನಗಂಡಿದ್ದೇನೆ. ಅಲ್ಲಿ ಕಟಾವು ನಂತರ ತಂತ್ರಜ್ಞಾನ ವಿಭಾಗ ಅಂತಿದೆ, ಮಿಲಿಯನ್ಸ್ ಅಂದರೆ ದಶಲಕ್ಷಗಟ್ಟಲೇ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ಏಕೈಕ ಡಿಪಾರ್ಟ್ಮೆಂಟ್ ಅದು. ಅಂದರೆ ಸ್ಟೋರೇಜು, ಸಾಗಣೆ, ಇಲ್ಲಿ ಆಗುವಂಥ ನಷ್ಟ ತಡೆಯೋದು, ಆಮೇಲೆ ಮೌಲ್ಯವರ್ಧನೆ, ಮಾರಾಟದ ಚೇನ್ ವ್ಯವಸ್ಥೆ ಮಾಡಿದರೆ ಬಹುಶಃ ತೋಟಗಾರಿಕೆಗೆ ಕರ್ನಾಟಕ ಸರ್ಕಾರ ತುಂಬಾ ಪ್ರಾಶಸ್ತ್ಯ ಕೊಟ್ಟಿದೆ, ಅಭಿನಂದನೀಯ ಕೆಲಸ ಆಗಿದೆ. ಆಮೇಲೆ ನಮ್ಮ ಜಿ ಡಿ ಪಿ, ಈಗ ಅಗ್ರಿಕಲ್ಚರು 4% ಬೆಳಿಬೇಕು ಅಂತಂದರೆ ತೋಟಗಾರಿಕೆ ಜೊತೆಗೆ ಅನಿಮಲ್ ಹಸ್ಬೆಂಡ್ರಿ ಪೂರಕವಾಗಿ ಇರ್ತವೆ. ನಾವು ಅವನ್ನು ಗೌನವಾಗಿ ನೋಡಬೇಕಾದಿಲ್ಲ. ಪ್ರತ್ಯೇಕವಾಗಿ ಪಶುಸಂಗೋಪನೆ ವಿಶ್ವವಿದ್ಯಾಲಯ ಆಗಿದ್ದು ಸರಿ ಇದೆ. ಈಗ ಸಿರಿಧಾನ್ಯಗಳು ಕೂಡ ಸಾಕಷ್ಟು, ಸಿರಿಧಾನ್ಯಗಳ ಬಗ್ಗೆ ಹೇಳೋ ಇದನ್ನೇ ಇಲ್ಲ, ಅವಶ್ಯಕತೆಯೇ ಇಲ್ಲ, ಎಲ್ಲರಿಗೂ ಮನವರಿಕೆ ಆಗಿದೆ. ಅವು ಈ ಸರಿ ಅಂತೂ ಕೊನೆಯ ವರ್ಷ ಮಳೆ ಅತ್ಯಂತ ಕಡಿಮೆ ಇದ್ದ ಪ್ರದೇಶದಲ್ಲಿ ಕೂಡ ಎಕರೆಕ್ 3 ಚೀಲ 2.5 ಚೀಲ ಈ ಥರ ಬಂದಿದೆ. ಆಮೇಲೆ ಅದ್ಭುತವಾದಂಥ ಪೋಷಕಾಂಶಗಳನ್ನು ಹೊಂದಿದ್ದಾವೆ. ಅದರ ಬಗ್ಗೆ ತಿಳುವಳಿಕೆ ಇಲ್ಲದಾಗ ನಾವು ಅವು ಬಡವರು ಬಳಸೋ ಧಾನ್ಯ ಅಂತಿದ್ವಿ. ಇವತ್ತು ಉಲ್ಟಾಗಿದೆ, ಅಕ್ಕಿ ಬೇಕಾದಷ್ಟು ಲಭ್ಯ ಇದೆ, ಬಟ್ ಇವು 80 ರೂಪಾಯಿ 120 ರೂಪಾಯಿ ಕಿಲೋ ಆಗಿದೆ. ಅಂದರೆ ಬಹುಶಃ ತಾವು ಹೇಳಿದಂಗೆ ಕಾಲ ಎಲ್ಲನೂ ಕಲಿಸ್ತದೆ ಅಂತ ತಿಳುವಳಿಕೆ ಬಂದಿದೆ. ಎಲ್ಲರೂ ವಾಸ್ತವ ಸಂಗತಿಗಳನ್ನು ಒಪ್ಪಿಕೊಳ್ಳೋಣ. ವೈಜ್ಞಾನಿಕ ಹಿನ್ನೆಲೆ ಇರಲಿಲ್ಲ ಅಂದರೆ ಅವನು ಬಿಟ್ಟುಬಿಡೋಣ. ಪರಸ್ಪರ ನಂಬಿಕೆ ಇರಬೇಕು. ವಿಶ್ವವಿದ್ಯಾಲಯಗಳು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾವೆ. ರೈತರು ಸ್ಪಂದಿಸಬೇಕು, ಸರ್ಕಾರ ಸ್ಪಂದಿಸಬೇಕು. ಕೃಷಿ ವಿಶ್ವವಿದ್ಯಾಲಯದಲ್ಲಿ 3-4 ದಿವಸದ ಒಂದು ಕೃಷಿ ಮೇಳ ಇದೆ, ಅದ್ಭುತವಾದಂಥ ಘಟನೆ ಅದು. ರೈತರಿಗೆ ನಮ್ಮ ನಿವೇದನೆ ಇದೆ, ಫಸ್ಟ್ ನೀವು ಬಂದ್ಗಳೇನೆ ಅಲ್ಲಿ ರೈತರ ವಿಜ್ಞಾನಿಗಳು ಮಾಡಿರುವಂಥ ಪ್ರಯೋಗಗಳು ಹೊಲಕ್ಕೆ ಭೇಟಿ ಕೊಡ್ರಿ ಮೊದಲು, ಆಮೇಲೆ ನಿಮ್ಮ ಖರೀದಿಗಳ ನಂತರ ಇರಲಿ. ಮೊದಲು ಅಲ್ಲಿ ಹೋಗಿ ಬಂದರೆ ನಾವು ಕೃಷಿ ಮೇಳ ಮಾಡಿದ್ದು ಸಾರ್ಥಕ ಆಗತ್ತೆ. ಹಾಂ, ಲಕ್ಷಗಟ್ಟಲೆ ಜನ ಬರ್ತಾರೆ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮೇರು ಪಂಕ್ತಿ ಹಾಕಿಕೊಟ್ಟಿದೆ. ಇಡೀ ದೇಶಕ್ಕೆ ಇಂಥ ಕೃಷಿ ಮೇಳ ದೇಶದ ಯಾವ ಭಾಗದಲ್ಲೂ ಆಗೋದಿಲ್ಲ. ಇದನ್ನು ಪರಿಣಾಮಕಾರಿಯಾಗಿ ರೈತರು ಉಪಯೋಗ ತೊಗೊಳ್ಳೋದಂದ್ರೆ ವಿಜ್ಞಾನಿಗಳ ಜೊತೆ ಸಂವಾದ, ಅವ್ರು ಮಾಡಿರುವಂಥ ತಾಕುಗಳಿಗೆ ಮೊದಲ ಭೇಟಿ, ಆನಂತರ ಉಳುಕಾದ್ದು ವಸ್ತು ಪ್ರದರ್ಶನ ಇವೆಲ್ಲ. ಇದನ್ನು ಮಾಡಿದರೆ ಕೃಷಿ ಮೇಳ ನಿಜವಾಗಿಯೂ ಸಾರ್ಥಕ ಆಗ್ತದೆ ಅಂತ ನನ್ನ ರೈತರಿಗೆ ನಾನು ಈ ಮೂಲಕ ವಿನಂತಿನೂ ಮಾಡ್ತೀನಿ. ಡಾಕ್ಟರ್ ಸದಾನಂದ ಮನ್ಸೂರ್ ಅವರೇ, ಒಬ್ಬ ಆಡಳಿತಗಾರರಾಗಿ, ಒಬ್ಬ ಸಂಶೋಧನಾ ಪ್ರಾಧ್ಯಾಪಕರಾಗಿ, ಮತ್ತು ವಿಸ್ತರಣಾ ನಿರ್ದೇಶಕರಾಗಿ, ಆಮೇಲೆ ಅಂದರೆ ಏನೆಲ್ಲ ಸಾಧನೆಗಳನ್ನು ತಾವು ಮಾಡಿರಿ, ತಮ್ಮ ಮಾತುಗಳೆಲ್ಲ ಅದೆಲ್ಲ ವ್ಯಕ್ತ ಆಗ್ತದೆ. ಸಾಕಷ್ಟು ರೈತರು, ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮಿಂದ ಲಾಭ ಪಡೆದಾರೆ, ಮತ್ತು ತಾವು ಮಾಡಿದಂಥ ವಿಶ್ಲೇಷಣೆ ಬಹಳ ವೈಜ್ಞಾನಿಕವಾಗಿದೆ, ಮತ್ತು ಒಂದು ಆಸೆಯನ್ನು ಹುಟ್ಟಿಸುವಂತಿದೆ. ಸಾಕಷ್ಟು ಇವತ್ತು ನಿರಾಶೆ ಭಾವನೆ ನಮ್ಮನೆ ವ್ಯಕ್ತ ಆಗ್ತಾ ಇದ್ದರೂ ಕೂಡ ತಮ್ಮ ಮಾತುಗಳನ್ನು ಕೇಳಿದ ಮೇಲೆ ರೈತ ಬಾಂಧವರಿಗೆ ಉತ್ತಮ ಭವಿಷ್ಯವಿದೆ. ಆ ಒಂದು ಕುರಿತಂತೆ ವೈಜ್ಞಾನಿಕವಾಗಿ ತಾಂತ್ರಿಕ ಅಭಿವೃದ್ಧಿಯನ್ನು ಮಾಡಿಕೊಂಡು ನಾವು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ಕೊನೆ ಅನ್ನೋದಿದೆ, ಮತ್ತು ಪರಿಹಾರ ಇದೆ ಅನ್ನೋ ಒಂದು ಸದಸ್ಯ ಸದಾಭಿಪ್ರಾಯ ಉಂಟಾಗಿದೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ಅತ್ಯುತ್ತಮವಾದ ಒಂದು ಸಂದರ್ಶನ ತಾವು ಇದರಲ್ಲಿ ಭಾಗವಹಿಸಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಶುಭವಾಗಲಿ ನಿಮ್ಮ ಒಂದು ಈ ಸೇವೆ ಅನವರ್ತ ಮುಂದುವರಿಲಿ ಅಂತ ಹಾರೈಸ್ತಾ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಧಾರವಾಡ ಆಕಾಶವಾಣಿಗೆ ವಿಶೇಷವಾಗಿ ಧನ್ಯವಾದ. ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ತುಂಬ ಸಹಾಯ ಮಾಡಿದೆ, ನಾನು ಋಣಿಯಾಗಿದ್ದೇನೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಕ್ಷೇತ್ರದ ಸವಾಲುಗಳು, ಅವಕಾಶಗಳು ಹಾಗೂ ತಂತ್ರೋಪಾಯಗಳು ಈ ಕುರಿತು ಡಾಕ್ಟರ್ ಚಿದಾನಂದ ಪಿ ಮನ್ಸೂರ್, ವಿಶ್ರಾಂತ ಡೀನ್ ಹಾಗೂ ಸದಸ್ಯರು, ವ್ಯವಸ್ಥಾಪನಾ ಮಂಡಳಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್, ಸಂಕಲನ ಸುಮಾ ಸುರೇಶ್. ಈಗ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗಿ ಪದ.

ಶಿರೋಳದ ಈರಪ್ಪ ಸಣ್ಣದೇಮಪ್ಪ ಮೆಣಸ್ಕಿ ಮತ್ತು ಸಂಗಡಿಗರಿಂದ ಒಡಬು ಕೇಳಿದಿರಿ. ಈಗ ಧನಪಾಲ್ ನೀಮಣ್ಣ ಅಸಂಗಿ ಮತ್ತು ಸಂಗಡಿಗರಿಂದ ಒಂದು ಜೈನ ಭಜನೆ ಕೇಳುವಂತ. ವ್ಯರ್ಥವಾಯ್ತು ತಿಳಿಯಲಿಲ್ಲ ಧರ್ಮದಾರಿ ಹಿಡಿಯಲಿಲ್ಲ, ವ್ಯರ್ಥವಾಯ್ತು ತಿಳಿಯಲಿಲ್ಲ ಧರ್ಮದಾರಿ ಹಿಡಿಯಲಿಲ್ಲ, ವ್ಯರ್ಥವಾಯ್ತು ತಿಳಿಯಲಿಲ್ಲ ತಿಳಿಯಲಿಲ್ಲ ಧರ್ಮದಾರಿ ಹಿಡಿಯಲಿಲ್ಲ, ವ್ಯರ್ಥವಾಯ್ತು ತಿಳಿಯಲಿಲ್ಲ ಧರ್ಮದಾರಿ ಹಿಡಿಯಲಿಲ್ಲ, ವ್ಯರ್ಥವಾಯ್ತು ತಿಳಿಯಲಿಲ್ಲ ಧರ್ಮದಾರಿ ಹಿಡಿಯಲಿಲ್ಲ, ಸಂಸಾರ ಮೋಹಕ್ಕೆ ಬಿದ್ದು ಏನ ತಿಳಿಯಲಿಲ್ಲ, ಸಂಸಾರ ಮೋಹಕ್ಕೆ ಬಿದ್ದು ಏನ ತಿಳಿಯಲಿಲ್ಲ